ವರ್ಷ ಅಂದ್ರಪ್ಪ ಅಂದ್ರೆ ಸರ್ ಒಂದು 50,000 60,000 ಸಾವಿರ ಲಾಭ ಆಗುತ್ತೆ ಸರ್. ಕಬ್ಬಿನಿಂದ ಕಬ್ಬಿನಿಂದ ಅಂದ್ರಪ್ಪ ಒಂದು ಅರ್ಧ ಎಕರೆಗೆ ಅಲ್ಲ ಸರ್ ಒಂದು 10,000-15,000 ಅನ್ನೋ ಮಸ್ತ್ ಆಯ್ತು ಸರ್. ಅದು ಒಟ್ಟಾರೆಯಾಗಿ ಕೃಷಿಯಿಂದ ನಿಮಗೆ ಆರ್ಥಿಕವಾಗಿ ವರ್ಷದ ಇನ್ಕಮ್ ಎಷ್ಟಿದೆ? ಒಂದು 60,000-70,000 ಅಂದ್ರೆ ಮಸ್ತ್ ಆಯ್ತು ಸರ್. ಹೌದಾ? ಹ್ಞೂ ಸರ್. ಅಷ್ಟಕ್ಕೆ ಕೃಷಿ ಮಾಡ್ಬೋದಾ ನಾವು? ಮತ್ತು ಮೊದಲಿಂದ ಬಂದೈತಲ್ಲ ಸರ್, ಹಂಗಾಗಿ ಮಾಡ್ಕೊಂತ ಹೋಗ್ಬೇಕಲ್ಲ ಸರ್. ಹ್ಞೂ ಹ್ಞೂ. ಸರಿ, ಈ ಭತ್ತದಲ್ಲಿ ಏನು ಲಾಭದಾಯಕವಾಗಿದೆಯಾ ಅಥವಾ ನೀವು ನಿಮ್ಗೆ ಮನೆಗೆ ಅಷ್ಟೇ ಸರ್ ನಾವು ಯೂಸ್ ಮಾಡಿ, ಅದು ಎಲ್ಲಿ ಹೊರಗಡೆ ಮಾರಾಟ ಮಾಡಲ್ಲ ಸರ್. ಯಾವ ತಳಿ ಬೆಳಿತೀರಿ? ಅದೇ ಅಂಶ ಇದೆ ಅನ್ನಲ್ಲ ಸರ್. ಹ್ಞೂ. ಸೋನಮಸರಿ ಬೆಳಿತೀರಿ? ಅದಕ್ಕೆಲ್ಲ ಔಷಧಿ ಗೊಬ್ಬರ ಹೆಚ್ಚು ಬಳಕೆ ಬೆಳೆ ಸರ್. ಅದು 6 ತಿಂಗಳು ಅದಕ್ಕೆ ಔಷಧಿ ಹೊಡ್ಕೊಂತ ಇರ್ಬೇಕು ಸರ್. ಅದು ಹುಳ ಜಾಸ್ತಿ ಬರ್ತದೆ ಸರ್, ಅದಕ್ಕೆ ಔಷಧ ಸಿಂಪಡಿಸಲೇಬೇಕು. ಸಾವಯವ ಕೃಷಿ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆಯಾ? ಅಷ್ಟೊಂದು ಇದಿಲ್ಲ ಸರ್. ನೀವು ಅದ್ರ ಬಗ್ಗೆ ಏನು ಕೇಳಿಲ್ಲ? ಕೇಳಿಲ್ಲ ಸರ್. ಹ್ಞೂ. ಸಾವಯವ ಕೃಷಿ ಅಂದರೆ ಹೊರಗಡೆಯ ಔಷಧಿಗಳನ್ನು, ಅಂಗಡಿಯ ಗೊಬ್ಬರ ಆಗಿರ್ಬೋದು, ಔಷಧಿಗಳನ್ನು ತಂದು ಹೊಡೆಯೋದಾಗಿರ್ಬೋದು, ಇವನ್ನ ಕಡಿಮೆ ಮಾಡಿಕೊಂಡು ಸ್ಥಳೀಯವಾಗಿ ಗೊಬ್ಬರಗಳನ್ನು ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ಈ ಥರದಕ್ಕೆ ಒಂದಿಷ್ಟು ರೈತರು ಹೆಚ್ಚು ತೊಡಿಕೊಳ್ತಾ ಇದ್ದಾರೆ. ನೀವು ಆ ಕಡೆ ಏನಾದರೂ ಪ್ರಯತ್ನ ಮಾಡಿದ್ದೀರಾ? ಹೇಗೆ? ಇಲ್ಲ ಸರ್, ಅದು ಈಗ ಈ ಸೈಡ್ ನಡೆಯಲ್ಲ ಸರ್, ಇಲ್ಲಿ ನಮ್ಮ ಭಾಗದಾಗ. ಯಾಕೆ ನಡೆಯಲ್ಲ? ಯಾಕೆಪ್ಪ ಅಂದ್ರೆ ಅದು ಇಳುವರಿ ಕಡಿಮೆ ಬರುತ್ತೆ ಸರ್ ಅದಕ್ಕೆ, ಹಂಗಾಗಿ ಇವು ಕಾಂಪ್ಲೆಕ್ಸ್ ಯೂರಿಯಾ DAP ಇವು ಹಾಕ್ತೀವಿ ಸರ್. ಹ್ಞೂ. ಸೊ ನಿಮ್ಮ ಭಾಗದಲ್ಲಿ, ನೀರಾವರಿ ಭಾಗದಲ್ಲಿ ಹೆಚ್ಚು ನಡೆಯಲ್ಲ ಅಂತಿದೆ? ನಡೆಯಲ್ಲ ಸರ್. ಅದು ನೀವು ಕೃಷಿಗೆ ಸಂಬಂಧಪಟ್ಟಂತೆ ಏನಾದರೂ ತರಬೇತಿ ಬೇಕು ಅನಿಸಿದರೆ ಎಲ್ಲಿ ಹೋಗ್ತೀರಿ? ತರಬೇತಿ ಬೇಕು ನಮ್ಮ ಸ್ವಾಮಿಯರಿಂದ ಹೋಗ್ತೀವಿ ಸರ್. ಸ್ವಾಮಿಯರು ಅಲ್ಲಿ ಇಲ್ಲಿಗೆ ಹೋಗ್ತಿರ್ತಾರೆ. ನಾವು ಹೋಗ್ತೀವಿ. ಕೃಷಿ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ? ಇಲ್ಲಾದ್ರೆ ಇಲ್ಲೇ ಇಲ್ಲಿ ಬಂದಾಗ ಬಂದಿವಿ. ರೈತ ಸಂಪರ್ಕ ಕೇಂದ್ರದವರು ನಿಮ್ಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಕೊಡೋದು, ತರಬೇತಿ ಕೊಡೋದು, ಈ ಥರದ್ದು ಏನಾದ್ರು ಮಾಡ್ತಾ ಇರ್ತಾರೆ? ಮಾಡ್ತಾ ಇರ್ತಾರೆ ಸರ್. ನಿಮ್ಗೆ ಉಪಯೋಗ ಆಗ್ತಾಯಿದೆಯಾ ಅದರದ್ದು? ಉಪಯೋಗ ಆಗ್ತಿದೆ ಸರ್. ಹ್ಞೂ ಹ್ಞೂ. ಯಾವ್ಯಾವ ವಿಚಾರಗಳಲ್ಲಿ ಉಪಯೋಗವಾಗಿದೆ? ಇವಾಗ ಅವ್ರು ಒಂದು ಟೈಮಲ್ಲಿ ಬಂದಿದ್ದು ಸರ್, ಬಾಳೆದು ಯಾವ ಥರ ಬೆಳಿಬೇಕು, ಯಾವ ಥರ ಇಲ್ಲ ಅಂತಂದು ಹೇಳಿ ಹೇಳ್ಕೊಟ್ಟಿದ್ರು ಸರ್. ಅದೇ ಥರ ನಾವು ಮುಂದಕ್ಕೆ ಇದು ಮಾಡಕತ್ತೀವಿ ಸರ್. ಹ್ಞೂ ಹ್ಞೂ. ಒಟ್ಟಾರೆಯಾಗಿ ಹನುಮಂತಪ್ಪರೇ, ಕೃಷಿಯಿಂದ ಒಂದು ನೆಮ್ಮದಿಯ ಸುಸ್ಥಿರವಾಗಿರ್ತಕ್ಕಂಥ ಬದುಕನ್ನು ಸಾಗಿಸ್ಬೋದು ಅಂತ ನಿಮಗೆ ಅನುಭವಕ್ಕೆ ಬಂದಿದೆಯಾ? ಆಗಿದೆ ಸರ್ ನಮಗೆ. ಹ್ಞೂ ಹ್ಞೂ. ನಮ್ಮ ಕುಟುಂಬಕ್ಕೆ ಬೇರೆ ರೈತರಿಗೆ ಇದನ್ನು ನೀವು ಹೇಳಿಕ್ ಬಯಸ್ತೀರಿ? ಒಳ್ಳೆಯದೇ ಸರ್. ಇನ್ನೊಂದು ಬೇರೆ ರೈತರಪ್ಪ ಅಂದರೆ ಇವಾಗ ನಮ್ಮ ಥರ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೋದರೆ ಎಲ್ಲ ಆಗುತ್ತೆ ಸರ್. ಇವಾಗ ಆಳಿನ ಮೇಲೆ ಅಂದರೆ ಡಿಪೆಂಡ್ ಅಂದ್ರಪ್ಪ ಆಗಲ್ಲ ಸರ್. ಆಳಿಂದ ಒಂದು ಭಾಳ ಸಮಸ್ಯೆ ಇದೆ ಸರ್. ಕೈ ಕೆಸರಾದರೆ ಬಾಯಿ ಮೊಸರನ್ನ ಹಾಗೆ ಎಲ್ಲರೂ ಮನೆಯವರೇ ನಿಂತ್ಕೊಂಡು ಕೆಲಸ ಮಾಡಬೇಕು. ಹ್ಞೂ ಸರ್, ಮಾಡ್ಬೇಕು ಸರ್ ಅದಕ್ಕೆ. ಒಳ್ಳೆಯದು ಹನುಮಂತಪ್ಪ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ಇದುವರೆಗೂ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ರೈತರಾದ ಹನುಮಂತಪ್ಪ ಅವರೊಡನೆ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಂಧವರು ಇದೀಗ ಕೇಳಿ ಹವಾಮಾನ ವರದಿಯನ್ನು. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ, ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಮಳೆಯ ಕೊರತೆ ತುಂಬಾ ಇದ್ದು ಕಾಣ್ತು. ಅದಾಗ್ಲೂ ಕೂಡ ಕಳೆದ ಒಂದು ವಾರದಲ್ಲಿ ನಮ್ಗೆ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಗೆ ಈ ಒಂದು ರಾತ್ರಿಯ ಉಷ್ಣಾಂಶದಲ್ಲಿ ಅಂದ್ರೆ ಕಡಿಮೆ ಉಷ್ಣಾಂಶದಲ್ಲಿ ತುಂಬಾ ಏರಿಳಿಕೆಯನ್ನ ನಾವು ನೋಡಿದೀವಿ. ಸೊ ನಮ್ಗೆ ಕೊನೆಯ ಒಂದು 4-5 ದಿವಸಗಳಲ್ಲಿ ಸುಮಾರು 12 degrees Celsius ಇಂದ 15 degrees Celsius ವರೆಗೂ ದಾಖಲಾಯಿತು ಜಿಲ್ಲೆಯಾದ್ಯಂತ. ಹಾಗೆ ಮುಂದಿನ ಒಂದು ದಿನಗಳಲ್ಲಿ ನೋಡೋದಾದ್ರೆ ನಮಗೆ ಸುಮಾರು 15 degrees Celsius ಇಂದ 18 degrees Celsius ವರೆಗೂ ರಾತ್ರಿಯ ಒಂದು ಕಡಿಮೆ ಉಷ್ಣಾಂಶ ದಾಖಲಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹಾಗೆ ಗಾಳಿಯ ವೇಗವು ಸುಮಾರು ನಮ್ಗೆ 8-12 kilometers per hour ಬೀಸುವ ಒಂದು ಸಾಧ್ಯತೆ ಇದೆ. ಹಾಗೆ ಗರಿಷ್ಠ ಉಷ್ಣಾಂಶವು ಸುಮಾರು

ಜರಿಯಾಗಿ ಕುಖ್ಯಾತನಾಗಿದೆ ನಾನು, ಜರಿಯಾಗಿ ಕುಖ್ಯಾತನಾಗಿದೆ ನಾನು, ಜರಿಯಾಗಿ ಕುಖ್ಯಾತ. ಮನೆ ಮಂದಿಯ ಸುಖ ಪಾಲನೆ ಮಾಡಿ ಪ್ರೇಮದಿ ಪೊರವಳು ಮನೆಯೊಡತಿ ಮನೆಯೊಡತಿ ಮನೆಯೊಡತಿ ಮನೆಯೊಡತಿ ಕಾಯುವರೆಪ್ಪೆಯ ತೆರದಿ ಕಾಯುವಳಿದು ಪುಷ್ಕಳ ಪ್ರೀತಿ ಕಾಯುವಳಿದು ಪುಷ್ಕಳ ಪ್ರೀತಿ